ಲಕ್ಷ್ಮೀಪತಿ ಧ್ಯಾನಿಸುತ್ತಲೀ ಮನೆಯ ದೇವರ ಮುಂದೆ ತನಯಳ ವಿನಯದಿಂದ ಕೂಡ್ರಿಸಿ ಮನೆಯ ದೇವರ ಮುಂದೆ ತನಯಳ ವಿನಯದಿಂದ ಕೂಡ್ರಿಸಿ ಘನತರದ ಸದ್ಭಕ್ತಿಯಿಂದ ಗಣಪತಿಯ ಭಜಿಸುತ್ತಲೀ ಗಣಪತಿಯ ಭಜಿಸುತ್ತಲೀ ಅಕ್ಷತೆಯ ಕಲಸಿದರು ಶುಭದ ಲಕ್ಷಣೆಯರತಿ ಮುದದಲಿ ನಮ್ಮ ಮಗಳ ಕಾರ್ಯಕ್ಕೆನ್ನುತ್ತ ಲಕ್ಷ್ಮೀಪತಿ ಧ್ಯಾನಿಸುತ್ತಲೀ ನಾರಿಯರು ವೈಯಾರದಿಂದಲಿ ಆರಿಸಿದ ಸಣ್ಣಕ್ಕಿಯ ನಾರಿಯರು ವೈಯಾರದಿಂದಲಿ ಆರಿಸಿದ ಸಣ್ಣಕ್ಕಿಯ ಚಾರುತರ ಪಾತ್ರೆಯೊಳು ಸುರುವುತ ಸೇರಿಸುತ ಕುಂಕುಮಗಳ ಸೇರಿಸುತ ಕುಂಕುಮಗಳ ಅಕ್ಷತೆಯ ಕಲಸಿದರು ಶುಭದ ಲಕ್ಷಣೆಯರತಿ ಮುದದಲಿ ನಮ್ಮ ಮಗಳ ಕಾರ್ಯಕ್ಕೆನ್ನುತ ಲಕ್ಷ್ಮೀಪತಿ ಧ್ಯಾನಿಸುತ್ತಲೀ ಚಲುವೆಯರು ಕುಲಪತಿಯ ನೆನೆಯುತ ಹರುಷದಿಂದಲಿ ನಲಿಯುತ ಚಲುವೆಯರು ಕುಲಪತಿಯ ನೆನೆಯುತ ಹರುಷದಿಂದಲಿ ನಲಿಯುತ ಸಲೆ ಶುಭವ ನೀಡೆನುತ ಬೇಡುತ ನಳಿನ ನಾವನ ಪಾಡುತ ನಳಿನ ನಾವನ ಪಾಡುತ ಅಕ್ಷತೆಯ ಕಲಸಿದರು ಶುಭದ ಲಕ್ಷಣೆಯರತಿ ಮುದದಲಿ ನಮ್ಮ ಮಗಳ ಕಾರ್ಯಕ್ಕೆನ್ನುತ ಲಕ್ಷ್ಮೀಪತಿ ಧ್ಯಾನಿಸುತ್ತಲೀ ಮಂಗಳಾಂಗಿಯರೆಲ್ಲ ಹರುಷದಿ ಮಂಗಳಾಕ್ಷತೆ ಕಲಸುತ ಮಂಗಳಾಂಗಿಯರೆಲ್ಲ ಹರುಷದಿ ಮಂಗಳಾಕ್ಷತೆ ಕಲಸುತ ರಂಗನಾಥನಿಗೆರಗಿ ಪಾಡುತ ಮಂಗಲವ ನೀಡೆನ್ನುತ ರಂಗನಾಥನಿಗೆರಗಿ ಪಾಡುತ ಮಂಗಲವ ನೀಡೆನ್ನುತ ಅಕ್ಷತೆಯ ಕಲಸಿದರು ಶುಭದ ಲಕ್ಷಣೆಯರತಿ ಮುದದಲಿ ನಮ್ಮ ಮಗಳ ಕಾರ್ಯಕ್ಕೆನ್ನುತ ಲಕ್ಷ್ಮೀಪತಿ ಧ್ಯಾನಿಸುತ್ತಲೀ ಲಕ್ಷ್ಮೀಪತಿ ಧ್ಯಾನಿಸುತ್ತಲೀ ಹೆಣ್ಣು ಕೇಳಿದ್ದು ಕೊಡುವೀರೇನೆ ನಮ್ಮ ಮಗಗೆ ನಿಮ್ಮ ಕುವರಿಯ ಕೊಡುವೀರೇನೆ ನಮ್ಮ ಮಗಗೆ ನಿಮ್ಮ ಕುವರಿಯ ಪೊಡವಿಪತಿ ಶ್ರೀರಾಮನಿಗೆ ಪೊಡವಿ ಜಾತೆಯ ಪೊಡವಿಪತಿ ಶ್ರೀರಾಮನಿಗೆ ಪೊಡವಿ ಜಾತೆಯ ಕೊಡುವೀರೇನೆ ನಮ್ಮ ಮಗಗೆ ನಿಮ್ಮ ಕುವರಿಯ ಸುಂದರಾಂಗ ನೀಗೆ ನಿಮ್ಮ ಚಂದ್ರವದನೆಯ ಸುಂದರಾಂಗ ನೀಗೆ ನಿಮ್ಮ ಚಂದ್ರವದನೆಯ ಚಂದದಿಂದ ಕೊಡುವಿರೆಂದು ನಂಬಿ ಬಂದೆವು ಕೊಡುವಿರೇನೆ ನಮ್ಮ ಮಗಗೆ ನಿಮ್ಮ ಕುವರಿಯ ನೀಲಮೇಘ ಶ್ಯಾಮನಿಗೆ ನೀಲವೇಣಿಯ ಬಾಲರವಿಯ ತೇಜನಿಗೆ ಬಾಲೆ ಲಕ್ಷ್ಮಿಯ ಬಾಲರವಿಯ ತೇಜನಿಗೆ ಬಾಲೆ ಲಕ್ಷ್ಮಿಯ ಕೊಡುವೀರೇನೆ ನಮ್ಮ ಮಗಗೆ ನಿಮ್ಮ ಕುವರಿಯ ಕೊಡುವೀರೇನೆ ನಮ್ಮ ಮಗಗೆ ನಿಮ್ಮ ಕುವರಿಯ ಸರ್ವವಿದ್ಯ ನಿಪುಣನಿಗೆ ಸರ್ವಶಕ್ತಿಯ ಸರ್ವ ಜನರ ಪೊರೆವನಿಗೆ ಸರ್ವ ಸುಗುಣೆಯ ಕೊಡುವೀರೇನೆ ನಮ್ಮ ಮಗಗೆ ನಿಮ್ಮ ಕುವರಿಯ ದುಷ್ಟ ಶಿಕ್ಷ ಶಿಷ್ಟರಕ್ಷ ಸೃಷ್ಟಿಪಾಲಗೆ ದುಷ್ಟ ಶಿಕ್ಷ ಶಿಷ್ಟರಕ್ಷ ಸೃಷ್ಟಿಪಾಲಗೆ ಕಷ್ಟವೆಲ್ಲ ಹರಿಸಿ ಸರ್ವ ಶಿಷ್ಟ ದಾಮಗೆ ಕೊಡುವಿರೇನೆ ನಮ್ಮ ಮಗಗೆ ನಿಮ್ಮ ಕುವರಿಯ ಮಂಗಳಾಂಗ ಮಾರ ಜನಕ ರಂಗಧಾಮಗೆ ಶೃಂಗರಾದಿ ನಲಿಯುತ್ತಿರುವ ತುಂಗ ಕುಚೆಯಳ ಕೊಡುವಿರೇನೆ ನಮ್ಮ ಮಗಗೆ ನಿಮ್ಮ ಕುವರಿಯ ಕೊಡುವಿರೇನೆ ನಮ್ಮ ಮಗಗೆ ನಿಮ್ಮ ಕುವರಿಯ ಪೊಡವಿಪತಿ ಶ್ರೀರಾಮನಿಗೆ ಪೊಡವಿ ಜಾತೆಯ ಕೊಡುವಿರೇನೆ ನಮ್ಮ ಮಗಗೆ ನಿಮ್ಮ ಕುವರಿಯ ದಿಬ್ಬಣ ಬಂದಿದ್ದು ಇಬ್ಬದಿಯೊಳು ವಾದ್ಯಗಳ ಆಭರವಾಗೈ ಸೋತ ದಿಬ್ಬಣವ ಕೂಡಿ ನಡೆ ತಂದೆವು ನಿಮ್ಮೂರ ಹೆಬ್ಬಾಗಿಲ ನೂಗಿ ಶ್ರಮೆಯಿಂದ ಇಬ್ಬದಿಯೊಳು ವಾದ್ಯಗಳ ಆಭರವಾಗೈ ಸೂತ ದಿಬ್ಬಣವ ಕೂಡಿ ನಡೆ ತಂದು ಅತ್ತಿಗೆ ನಾದಿನಿಯವರು ಸೂತಣ ಬಳಗದವರು ಹೆತ್ತವರು ಹೀತವ ರೋಡಗೂಡಿ ಒಡಗೂಡಿ ಬಂದೇವೆ ನಿಮ್ಮೆಯ ಒತ್ತಾಯದ ಕರೆಯಕ್ಕೆ ಇಬ್ಬದಿಯೊಳು ವಾದ್ಯಗಳ ಆಭರವಾಗೈ ಸೂತ ದಿಬ್ಬಣವ ಕೂಡಿ ನಡೆ ತಂದು ಅತ್ತಿಗೆ ನಿನ್ನೆಯ ಭಾಗ್ಯ ಬೀತರಿಸಲಾಳವಲ್ಲ ನಿತ್ಯಾತ್ಮ ರಾಮ ಮಗನಾದ ಮಗನಾದ ಸೋಸೆಯಾದಿ ಶಕ್ತಿ ಸುತೆ ಸರ್ವ ಬಳಲಿಯೇ ಇಬ್ಬದಿಯೊಳು ವಾದ್ಯಗಳ ಆಭರವಾಗೈ ಸೂತ ದಿಬ್ಬಣವ ಕೂಡಿ ನಡೆ ತಂದು ಪುಟ್ಟ ಮಕ್ಕಳ ನೆತ್ತಿ ಗುಡ್ಡ ಬೆಟ್ಟವ ಹತ್ತಿ ಮೆಟ್ಟಿದ ದಾರಿಯನೇ ಸರಿಗಟ್ಟಿ ಬಂದೇವೆ ನಿಮ್ಮೆಯ ಒತ್ತಾಯದ ಕರೆಯಕ್ಕೆ ಇಬ್ಬದಿಯೊಳು ವಾದ್ಯಗಳ ಆಭರವಾಗೈ ಸೂತ ದಿಬ್ಬಣವ ಕೂಡಿ ನಡೆ ತಂದು ಅಡಿಯನ ನೋಡಿದ್ದು ಉಟ್ಟ ಪೀತಾಂಬರವು ಕಟ್ಟೆಯೊಳಗಿಟ್ಟ ಶಾಲಿಯ ಝರಿಯು ಕಟ್ಟಿದ ಬಾಸಿಗ ಸೃಷ್ಟಿಯೋರ್ ಬೆಳಗುತ್ತ ಕಟ್ಟಿದ ಬಾಸಿಗ ಸೃಷ್ಟಿಯೋರ್ ಬೆಳಗುತ್ತ ತಟ್ಟನೆ ಬಂದಿಯ ದಿಟ್ಟೇ ದಿಟ್ಟನ ನೋಡೆ ಅಳಿಯನ ನೋಡೆ ಸಖಿ ಮಂಟಪದೊಳು ಕುಳಿತೀಹನಲ್ಲೇ ಮುಖಿ ಅಳಿಯನ ನೋಡೆ ಸಖಿ ಮಂಟಪದೊಳು ಕುಳಿತೀಹನಲ್ಲೇ ಮುಖಿ ತಳ ತಳಿಸುವ ಮುಖ ಹೊಳೆಯುತ್ತ ಕಾಂತನು ಎಳೆನಗೆಯಲ್ಲಿ ಬಂದು ಸಭೆಯಲ್ಲಿ ಕುಳಿತಾನೆ ತಳ ತಳಿಸುವ ಮುಖ ಹೊಳೆಯುತ್ತ ಕಾಂತನು ಎಳೆನಗೆಯಲ್ಲಿ ಬಂದು ಸಭೆಯಲ್ಲಿ ಕುಳಿತಾನೆ ಅಳಿಯನ ನೋಡೆ ಸಖಿ ಮಂಟಪದೊಳು ಕುಳಿತೀಹನಲ್ಲೇ ಮುಖಿ ಎಳೆನಗೆಯಂತೀರಲು ರೂಪದಿ ನೋಡೆ ಚದುರತಾನಾಗಿ ಬಾಲನು ಪದುಮಾನವನುವದ ತೆರಳಿ ಬಂದಳಿಯನ ಕವಲು ಬುದ್ಧಿಯ ಬಿಟ್ಟು ಸುಧತಿ ರತ್ನವ ನೋಡೆ ಅಳಿಯನ ನೋಡೆ ಸಖಿ ಮಂಟಪದೊಳು ಕುಳಿತೀಹನಲ್ಲೇ ಮುಖಿ ಅಸುಗುಣನ ನೋಡೆ ನಿನ್ನ ಬಾಲೆಗೆ ಬಂದು ವರುಣನಾಗಿ ಹನು ವರುಣನಾಗಿ ಹನು ಚದುರತನಾಗಿ ಬಂದ ಪಗಡೆಯಾಡುತ್ತ ಬಂದ ಪದ್ಮನಾಭನ ನೋಡೆ ಅಳಿಯನ ನೋಡೆ ಸಖಿ ಮಂಟಪದೊಳು ಕುಳಿತೀಹನಲ್ಲೇ ಮುಖಿ ತಳ ತಳಿ ಸುಮ ಮುಖ ಹೊಳೆಯುತ್ತ ಕಾಂತನು ಎಳೆನಗೆಯಲ್ಲಿ ಬಂದು ಸಭೆಯಲ್ಲಿ ಕುಳಿತಾನೆ ಅಳಿಯನ ನೋಡೆ ಸಖಿ ಮಂಟಪದೊಳು ಕುಳಿತೀಹನಲ್ಲೇ ಮುಖಿ ಅಳಿಯನ ನೋಡಿದ್ದು ಅಳಿಯ ನಿನ್ ಮನಸ್ಸಿಗೆ ಬಂತೆ ಇಂತ ಚಲುವ ಭಾಸ್ಕರನ ಪೋಲುವ ನೀವನ್ ಕಾಂತೆ ಅಳಿಯ ನಿನ್ ಮನಸ್ಸಿಗೆ ಬಂತೆ ಹುಣ್ವೆ ಚಂದಿರನಂತಿಹನು ಇವನ ಕಣ್ಣಿನೊಳ್ಕಾಡಿಗೆ ನಲಿ ನಲಿಯುತ್ತಿರಲು ಹುಣ್ವೆ ಚಂದಿರನಂತಿಹನು ಇವನ ಕಣ್ಣಿನೊಳ್ಕಾಡಿಗೆ ನಲಿ ನಲಿಯುತ್ತಿರಲು ಅಳಿಯ ನಿನ್ ಮನಸ್ಸಿಗೆ ಬಂತೆ ಇಂಥ ಚಲುವ ಭಾಸ್ಕರನ ಪೋಲುವ ನೀವನ್ ಕಾಂತೆ ಸೋಮ ಸೂಜನ ಪೋಲುವನು ಇನ್ಯಾವ ಪುಣ್ಯದಲ್ಲಿ ನಿನಗೆ ದೊರಕಿದನು ಸೋಮ ಸೂಜನ ಪೋಲುವನು ಇನ್ಯಾವ ಪುಣ್ಯದಲ್ಲಿ ನಿನಗೆ ದೊರಕಿದನು ಅಳಿಯ ನಿನ್ ಮನಸ್ಸಿಗೆ ಬಂತೆ ದುಷ್ಟರ ಸವಾಸವಿಲ್ಲ ಅತಿ ಶ್ರೇಷ್ಠರೊಳಗೆ ವಿಶ್ವಾಸದೊಳಿಹನು ದುಷ್ಟರ ಸವಾಸವಿಲ್ಲ ಅತಿ ಶ್ರೇಷ್ಠರೊಳಗೆ ವಿಶ್ವಾಸದೊಳಿಹನು ಅಳಿಯ ನಿನ್ ಮನಸ್ಸಿಗೆ ಬಂತೆ ಇಂಥ ಚಲುವ ಭಾಸ್ಕರನ ಪೋಲುವ ನೀವನ್ ಕಾಂತೆ ಸಾಧು ಸಜ್ಜನನಾಗಿಹನು ಇವನ ನೇಮ ನಿಷ್ಠೆಗೆ ಶ್ರೀಹರಿಯು ಮೆಚ್ಚುವನು ಸಾಧು ಸಜ್ಜನನಾಗಿಹನು ಇವನ ನೇಮ ನಿಷ್ಠೆಗೆ ಶ್ರೀಹರಿಯು ಮೆಚ್ಚುವನು ಅಳಿಯ ನಿನ್ ಮನಸ್ಸಿಗೆ ಬಂತೆ ಇಂಥ ಚಲುವ ಭಾಸ್ಕರನ ಪೋಲುವ ನೀವನ್ ಕಾಂತೆ ಹುಣ್ವೆ ಚಂದಿರನಂತಿಹನು ಇವನ ಕಣ್ಣಿನೊಳ್ಕಾಡಿಗೆ ನಲಿ ನಲಿಯುತ್ತಿರಲು ಅಳಿಯ ನಿನ್ ಮನಸ್ಸಿಗೆ ಬಂತೆ ಧಾರೆ ಎರೆದದ್ದು ನಮ್ಮ ಮನೆ ಮಗಳನ್ನು ಧಾರೆ ಎರೆದೆವು ನಿಮಗೆ ನಿಮ್ಮ ಔಷಧ ಕುಡಿಯು ಬೆಳಗಲೆಂದೇ ನಮ್ಮ ಮನೆ ಮಗಳನ್ನು ಧಾರೆ ಎರೆದೆವು ನಿಮಗೆ ನಿಮ್ಮ ಔಷಧ ಕುಡಿಯು ಬೆಳಗಲೆಂದೇ ಎನಿತು ಬಾಧಿಸುತ್ತಿಹುದು ಹೆತ್ತ ನಮ್ಮೆಯ ಕರುಳು ಎನಿತು ಬಾಧಿಸುತ್ತಿಹುದು ಹೆತ್ತ ನಮ್ಮೆಯ ಕರುಳು ಮುದ್ದು ಮಗುವನೆ ಬಿಟ್ಟು ಇರುವುದೆಂತೂ ನಮ್ಮ ಮನೆ ಮಗಳನ್ನು ಧಾರೆ ಎರೆದೆವು ನಿಮಗೆ ನಿಮ್ಮ ಔಷಧ ಕುಡಿಯು ಬೆಳಗಲೆಂದೇ ನಮ್ಮ ಮನೆಯನೆ ತುಂಬಿ ನಿಮ್ಮ ಮನೆ ಗೈ ತಂದು ನಮ್ಮ ಮನೆಯನೆ ತುಂಬಿ ನಿಮ್ಮ ಮನೆ ಗೈ ತಂದು ನಮ್ಮ ನಿಮ್ಮೆಯ ಕುಲವ ಉದ್ಧರಿಸುವಳು ಇವಳೆ ತಾಯಿ ನಿಮ್ಮನೆಯ ದಿವ್ಯನಂದಾದೀಪ ಇವಳೆ ತಾಯಿ ನಿಮ್ಮನೆಯ ದಿವ್ಯನಂದಾದೀಪ ಮೈದಳೆದು ನಿಂತಿರುವ ಸಿರಿದೇವಿಯೂ ನಮ್ಮ ಮನೆ ಮಗಳನ್ನು ಧಾರೆ ಎರೆದೆವು ನಿಮಗೆ ನಿಮ್ಮ ಔಷಧ ಕುಡಿಯು ಬೆಳಗಲೆಂದೇ ನಮ್ಮ ಮಗಳಾಗಿರಲಿ ನಿಮ್ಮ ಮನೆ ಮೂತ್ತೈದೆ ನಮ್ಮ ಮಗಳಾಗಿರಲಿ, ನಿಮ್ಮ ಮನೆ ಮೂತ್ತೈದೆ ಪ್ರೀತಿಯಲಿ ಕರದುಣಿಸೆ ಅನ್ನಪೂರ್ಣೆ. ನಮ್ಮ ಮನೆ ಮಗಳನ್ನು ದಾರೆ ಎರೆದೆವು ನಿಮಗೆ, ನಿಮ್ಮ ಔಷಧ ಕುಡಿಯು ಬೆಳಗಲೆಂದೇ. ನಿಮ್ಮ ಮನೆ ಕತ್ತಲೆಯನು ತೊಲಗಿಸಿ ಬೆಳಗಿಸಲೆಂದು ದಾರೆ ಎರೆದೆವು ಇಂತ ರತ್ನವನ್ನೇ. ಪತಿಯೊಲೆ ವಸತಿಯಾಗಿ ಮನೆ ಮಾನವ ಬೆಳಗಿಸುವ ಮಾಂಗಲ್ಯದಂಕಿತವ ನಿಟ್ಟು ಸಲಹಿರಿ. ನಮ್ಮ ಮನೆ ಮಗಳನ್ನು ದಾರೆ ಎರೆದೆವು ನಿಮಗೆ, ನಿಮ್ಮ ಔಷಧ ಕುಡಿಯು ಬೆಳಗಲೆಂದೇ. ಎನಿತು ಬಾಧಿಸುತ್ತಿಹುದು ಹೆತ್ತ ನಮ್ಮೆಯ ಕರುಳು, ಮುದ್ದು ಮಗುವನೆ ಬಿಟ್ಟು ಇರುವುದೆಂತೂ. ನಮ್ಮ ಮನೆ ಮಗಳನ್ನು ದಾರೆ ಎರೆದೆವು ನಿಮಗೆ, ನಿಮ್ಮ ಔಷಧ ಕುಡಿಯು ಬೆಳಗಲೆಂದೇ. ಕರಿಮಣಿ ಕಟ್ಟಿದ್ದು ಇದೇ ಶುಭ ಮುಹೂರ್ತ, ಮಂಗಲ ಸೂತ್ರ ಅಂಗನೇ ಕೊರಳಿನಲ್ಲಿ ಇರಿಸಿದ, ಅಂಗನೇ ಕೊರಳಿನಲ್ಲಿ ಗಿರಿಜಯವರ ಕುವರನ ಸ್ಮರಿಸಿ ಮಂಗಲ ಶುಭ ಕಾರ್ಯಗಳಲ್ಲಿ ನಿರ್ವಿಘ್ನದಿ ಸಾಗಿಸಲೆಂದು ನಾನಿನ್ನ ಬೇಡಿಕೊಂಬೆ. ನೀ ನೀಡು ಜ್ಞಾನದ ಜ್ಯೋತಿ ಕರುಣಾಳು ಮಂಗಲ ಮೂರ್ತಿ, ಇದೇ ಶುಭ ಮುಹೂರ್ತ ಮಂಗಲ ಸೂತ್ರ ಅಂಗನೇ ಕೊರಳಿನಲ್ಲಿ ಇರಿಸಿದ, ಅಂಗನೇ ಕೊರಳಿನಲ್ಲಿ ಭೂಜಾತೆ ಮನವನು ಅರಿತು ಭೂಭಾರವ ನಿಳುವಲಿಕೆಂದು ಪೃಥ್ವಿ ತೂಕದಾದನು ಮೆತ್ತಿ ಸೃಷ್ಟಿಜಾತೆಯ ಕರವನು ಪಿಡಿದ ಅಷ್ಟ ಸಿರಿ ಸೌಮಂಗಲ ಎಂದು ರತ್ನಹಾರವ ಕೊರಳೊಳಗಿಟ್ಟು ಇದೇ ಶುಭ ಮುಹೂರ್ತ ಮಂಗಲ ಸೂತ್ರ ಅಂಗನೇ ಕೊರಳಿನಲ್ಲಿ ಇರಿಸಿದ, ಅಂಗನೇ ಕೊರಳಿನಲ್ಲಿ ಮಂಗಲ ವಾದ್ಯಗಳೆಸೆಯೇ ಸಪ್ತ ಋಷಿಗಳು ಸಂತಸದಿ ಮಂಗಳಾಷ್ಟಕದುದ್ಘೋಷ ಸಂಭ್ರಮದಲ್ಲಿ ಮೊಳಗುತ್ತಲಿರಲು ಅಷ್ಟ ಸಿರಿ ಸೌಮಂಗಲ ಎಂದು ರತ್ನಹಾರವ ಕೊರಳೊಳಗಿಟ್ಟು ಇದೇ ಶುಭ ಮುಹೂರ್ತ ಮಂಗಲ ಸೂತ್ರ ಅಂಗನೇ ಕೊರಳಿನಲ್ಲಿ ಇರಿಸಿದ, ಅಂಗನೇ ಕೊರಳಿನಲ್ಲಿ ತನ್ನೆಯ ಮನಗೊಲಿದನೆಂದು ನಗು ಮೊಗದಲ್ಲಿ ಮಾಲೆಯ ತಂದು ಪ್ರೇಮದಿ ಹೂ ಮಾಲೆಯ ನೀಡೆ ಬ್ರಹ್ಮ ಸುಮೂರ್ತವೆಂದು ಸುಮೂರ್ತೆ ಸಾವಧಾನ ಎಂಬ ಮಂತ್ರದಿಂದ ಪಠಿಸಿ ಸುಮೂರ್ತೆ ಸಾವಧಾನ ಎಂಬ ಮಂತ್ರದಿಂದ ಪಠಿಸಿ ಇದೇ ಶುಭ ಮುಹೂರ್ತ ಮಂಗಲ ಸೂತ್ರ ಅಂಗನೇ ಕೊರಳಿನಲ್ಲಿ ಇರಿಸಿದ, ಅಂಗನೇ ಕೊರಳಿನಲ್ಲಿ ಗಿರಿರಾಯನ ಕುವರಿಯಂತೆ ಪರಮ ಪವಿತ್ರಳಾಗು ಸತಿ ಅನಸೂವ್ಯಳಂತೆ ಪತಿವ್ರತ ಶೀಲಳಾಗು ಆದಿಲಕ್ಷ್ಮಿ ದೇವಿಯಂತೆ ಅಷ್ಟ ಸಿರಿ ಸೌಮಂಗಲೆಯಾಗು, ಆದಿಲಕ್ಷ್ಮಿ ದೇವಿಯಂತೆ ಅಷ್ಟ ಸಿರಿ ಸೌಮಂಗಲೆಯಾಗು ಇದೇ ಶುಭ ಮುಹೂರ್ತ ಮಂಗಲ ಸೂತ್ರ ಅಂಗನೇ ಕೊರಳಿನಲ್ಲಿ ಇರಿಸಿದ, ಅಂಗನೇ ಕೊರಳಿನಲ್ಲಿ. ಸೊಸೆಯ ನೋಡಿದ್ದು

ಪಾಲೆ ಕೇಳೋ ಯಾಡೆ ಮೇಡ ಮಗನ ಬದೋವಿಯೋ ಗುಡೆ ಚುತೆ ಬಳಗಾದ ಗೋಟಾಡಕೆ ತಂದೆ ಎಲ್ಲರಿಗೋ ಮಾಡೋಬೇಕೋ ಮಗನ ಮದೋವಿಯೋ ಗುಡೆ ಚುತೆ ಬಳಗಾದ ಗೋಟಾಡಕೆ ತಂದೆ ಎಲ್ಲರಿಗೋ ಮಾಡೋಬೇಕೋ ಮಗನ ಮದೋವಿಯೋ ಮಾಡೋಬೇಕೋ ಮಗನ ಮದುವೆ ಲಪ್ಪಲೆ ಕೇಳೋ ನೋಡೋಬೇಕೋ ಮಗನ ಲರೋತಿಯೋ ಮಾಡೋಬೇಕೋ ಮಗನ ಮದುವೆ ಲಪ್ಪಲೆ ಕೇಳೋ ನೋಡೋಬೇಕೋ ಮಗನ ಲರೋತಿಯೋ ಒಂದೇ ಮಾನಡಕೆ ತಡದಾನೋ ನಿನ್ನಲೆ ಲಪ್ಪ ಒಂದೇ ಲೇಕ ಟೆಲೆಯ ತಡೀದಾನೋ ಒಂದೇ ಮಾನಡಕೆ ತಡದಾನು ನಿನ್ನಲೆಲಪ್ಪ ಒಂದೆಲೆ ಕಟ್ಟೆಲೆಯ ತಡೀದಾನೋ ಒಂದೇ ಕಟ್ಟೆಲೆಯ ತಡದಾನು ನಿನ್ನಲೆಲಪ್ಪ ಗುಡಿಯಲೆ ಚೋತೆಲ್ಲ ನಡೆದಾನೋ ಒಂದೇ ಕಟ್ಟೆಲೆಯ ತಡದಾನು ನಿನ್ನಲೆಲಪ್ಪ ಗುಡಿಯಲೆ ಚೋತೆಲ್ಲ ನಡೆದಾನೋ ಗುಡಿಯ ಚುತ್ತೆಲ್ಲ ನಡೆದಾನು ನಿನ್ನಲೆಲಪ್ಪ ಬಂದು ಬಳಗ ಕೇಳೆ ಕೊಡೋವಾನೋ ಗುಡಿಯ ಚುತ್ತೆಲ್ಲ ನಡೆದಾನು ನಿನ್ನಲೆಲಪ್ಪ ಬಂದು ಬಳಗ ಕೇಳೆ ಕೊಡೋವಾನೋ ಬಂದು ಬಳಗ ಕೇಳೆ ಕೊಡವಾನು ನಿನ್ನಲೆಲಪ್ಪ ಕೂಡು ಕೊಟ್ಟಮ್ಮ ಕೇಳೆ ಕೊಡೋವಾನೋ ಬಂದು ಬಳಗ ಕೊಡುವಾನು ನಿನ್ನಲೆಲಪ್ಪ ಬಂದು ಬಳಗ ಕೇಳೆ ಕೊಡೋವಾನೋ ಕೊಡು ಕುಟುಂಬ ಕೇಳೆ ಕೊಡವಾನು ನಿನ್ನಲೆಲಪ್ಪ ನಾಳೆಗೆ ನಮ್ಮ ಮನೆಯ ಮದೋವಿಯೋ ಕೊಡುವಾನು ನಿನ್ನಲೆಲಪ್ಪ ನಾಳೆಗೆ ನಮ್ಮ ಮನೆಯ ಮದೋವಿಯೋ ಒತ್ತಾರರೆ ಮೊನ್ನೆ ಎದ್ದಾನು ನಮ್ಮಲೆ ತಮ್ಮ ಲಣ್ಣಾಡೋಕೆ ಕೊನೆಯ ತಡೆದಾನೋ ಮುನಿ ಯಾನು ನಮ್ಮಲೆ ತಮ್ಮ ಲಣ್ಣಾಡೋಕೆ ಕೊನೆಯ ತಡೀದಾನೋ ಲಣ್ಣಾಡೋಕೆ ಕೊನೆಯ ತಡೆದಾನೋ ನಮ್ಮಲೆ ತಮ್ಮ ಒಂದೆಲೆ ಕಟ್ಟೆಲೆಯ ತಡೀದಾನೋಕೆ ಕೊನೆಯ ತಡೆದಾನು ನಮ್ಮಲೆ ತಮ್ಮ ಒಂದೆಲೆ ಕಟ್ಟೆಲೆಯ ತಡೀದಾನೋ ಒಂದೇ ಕಟ್ಟೆಲೆಯ ತಡದಾನು ನಮ್ಮಲೆ ತಮ್ಮ ಲಕ್ಕನೂರ ಮನೆಗೆ ನಡೆದಾನೋ ಒಂದೇ ಕಟ್ಟೆಲೆಯ ತಡದಾನು ನಮ್ಮಲೆ ತಮ್ಮ ಲಕ್ಕನೂರ ಮನೆಗೆ ನಡೆದಾನೋ ಲಕ್ಕನೂರ ಮನೆಗೆ ನಡೆದಾನು ನಮ್ಮಲೆ ತಮ್ಮ ಲಕ್ಕನೂರ ಮನೆಯ ಲಕ್ಕುಳೋತಾನೋ ಲಕ್ಕನೂರ ಮನೆಗೆ ನಡೆದಾನು ನಮ್ಮಲೆ ತಮ್ಮ ಲಕ್ಕನ ಮನೆಯಲೇ ಕುಳೋವಾನೋ ಕೇಳೆ ಕೇಳೆ ಲಕ್ಕಲೆ ನೀನೆಲೆ ಕೇಳೆ ನಮ್ಮಲೆ ಬಾವಾಯಲ್ಲಿ ಗೋಗಿನೇಲೆ ಕೇಳೆ ಕೇಳೆ ಲಕ್ಕಲೆ ನೀನೆಲೆ ಕೇಳೆ ನಮ್ಮ ಬಾವಾಯಲ್ಲಿ ಗೋಗಿನೇಲೆ ನಿಮ್ಮಲೆ ಬಾವಾ ಇಲ್ಲೇ ಎಲ್ಲೋ ಇಲ್ಲವೋ ಗದ್ದೆಲೆ ಹೊಲ ಕಾಗೆ ಹೋಗಿರೇಲೋ ಲಟ್ಟಂಬು ಮಾತ ಹೇಳವಾಳು ನಿನ್ನಲೆ ಲಂಕ ಕೊಂಡಾಡೋಕೆ ಕೊನೆಯ ಕೊಡೋವಾನೋ ಅಟ್ಟೊಂದು ಮಾತ ಹೇಳನು ನಿನ್ನಲೆ ಬಾಮ ಕೊಂಡಾಡೋಕೆ ಕೊನೆಯ ಕೊಡೋವಾನೋ ಕೇಳೆಲೆ ಕೇಳೆ ಲಕ್ಕಲೆ ನೀನೆಲೆ ಕೇಳೆ ನಾಳೆಕೆ ನಮ್ಮ ಮನೆಯ ಮದೋವಿಯೋ ಕೇಳೆಲೆ ಕೇಳೆ ಕಾಲೆ ನಿನ್ನೆಲೆ ಕೇಳೆ ನಾಳೆಕ್ಕೆ ನಮ್ಮ ಮನೆಯಾರ ಮದುವೆಯೋ ನಾಳೆಕ್ಕೆ ನಮ್ಮ ಮನೆಯಾರ ಮದುವೆ ಲೇಲ ಕಾಲೆ ಕೇಳೆ ನೀನಾರು ಕಳ ಚಕೆ ಬರಬೇಕು ನಾಳೆಕ್ಕೆ ನಮ್ಮ ಮನೆಯಾರ ಮದುವೆ ಕಾಲೆ ಕೇಳೆ ನೀನಾದ್ರೂ ಕಳ ಚಕೆ ಬರಬೇಕು ಮದುವೆಗೆ ಬರವಾಕೆ ಯಾಂಗೆಲೆ ಮಾಡಲು ತಮ್ಮ ಕರವಾಲೆ ಬಿಡೋವರೆ ಮದಾಲೇಲೋ ಮದುವೆಗೆ ಬರವಾಕೆ ಯಾಂಗೆಲೆ ಮಾಡಲು ತಮ್ಮ ಕರವಾಲೆ ಬಿಡೋವರೆ ಮದಾ